ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರದ ಕಾಲಂಗು ರೈತ ಬಾಂಧವರ ಕಾರ್ಯಕ್ರಮ. ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾಕೆ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕಥೆ, ಈಗೆಲ್ಲ ಸ್ಪೀಡು. ಹೇಳಿದ ಟೈಮ್ಗಿಂತ ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? ಬಿಜೆಪಿ ಸರ್ಕಾರ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಹೌದಾ, ಬಿಜೆಪಿ ಕೆಲಸ ಸೂಪರ್ ಗುರು. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ, ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೆ ಒಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ವಿಜಯಪುರ ನಗರದ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿರುವ ಡಾ ವಿಜಯಕುಮಾರ್ ಎಸ್ ಅವರೊಂದಿಗೆ ಮಾತುಕತೆ. ಪಾಲ್ಗೊಳ್ಳುತ್ತಾರೆ ನೇತಾಜಿ ಗಾಂಧಿ. ತಜ್ಞವಾಣಿ ಆತ್ಮೀಯ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ನಗರದ ಹೊರವಲಯದಲ್ಲಿರುವ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿರುವ ಡಾ ವಿಜಯಕುಮಾರ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಆ ಯೋಜನೆ ಕುರಿತು ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಲ್ಲ ನನ್ನ ಆಕಾಶವಾಣಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ 2 ಪ್ರತ್ಯೇಕ ಯೋಜನೆಗಳಾಗಿ ನಾವು ಗುರುತಿಸಬಹುದು. ಒಂದು ಕೇಂದ್ರ ವಲಯ ಯೋಜನೆ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಆತರ, ಮತ್ತೆ ಕೇಂದ್ರ ಪುರಸ್ಕೃತ ಯೋಜನೆ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಏನ್ ಹೇಳ್ತೀವಿ. ಈ 2 ವಿಧಗಳಲ್ಲಿ ನಾವು ಈ ಒಂದು ಯೋಜನೆಯನ್ನ ಕಾರ್ಯರೂಪವನ್ನ ಗುರುತಿಸಬಹುದು. ಇದರ ಕೆಳಗಡೆ ಅಂದ್ರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಫಲಾನುಭವಿಗಳು ಆಧಾರಿತವಾಗಿ ಫಲಾನುಭವಿಯೇತರ ಘಟಕಗಳನ್ನ ಅಥವಾ ಚಟುವಟಿಕೆಗಳಾಗಿ ವಿಂಗಡಣೆ ಮಾಡೋದನ್ನು ನೋಡೋದಾದರೆ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಇದರದ್ದು ಪ್ರಮುಖ ಉದ್ದೇಶ ಆಗಿರುತ್ತೆ. ಪ್ರಥಮವಾಗಿ ದ್ವಿತೀಯವಾಗಿ ಮೂಲಸೌಕರ್ಯ ಮತ್ತು ಇಡುವಳಿ ನಂತರದ ನಿರ್ವಹಣೆ, ಅಂದರೆ ಮೀನು ಹಿಡಿದ ಮೇಲೆ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದೊಂದು, ಮತ್ತು ಮೂರನೇದಾಗಿ ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣದ ಚೌಕಟ್ಟು, ಯಾರ್ಯಾರು ಇದರಲ್ಲಿ ಮೀನುಗಾರಿಕೆಯನ್ನು ನಿರ್ವಹಣೆ ಮಾಡಬೇಕು ಮತ್ತು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಈಗ ಒಂಥರ ರೆಗ್ಯುಲೇಟಿಂಗ್ ಮಾರ್ಕೆಟ್ ರೀತಿ ಇದನ್ನು ಕಾರ್ಯರೂಪಕ್ಕೆ ತರಬಹುದು ಅಂದ್ಬಿಟ್ಟಿದ್ದೆ ಈ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಸರಿ, ಪಿಎಂಎಂಎಸ್ ಯೋಜನೆಯ ಗುರಿಗಳು ಮತ್ತು ಉದ್ದೇಶಗಳೇನು? ಪ್ರಮುಖವಾಗಿ ನೋಡೋದಾದರೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಏನು PMMSY ಅಂತ ಹೇಳ್ತೀವಿ, ಇದರದ ಮೂಲ ಗುರಿ ಮತ್ತು ಉದ್ದೇಶಗಳನ್ನು ಹೇಳೋದಾದರೆ ಮೀನುಗಾರಿಕೆಯಲ್ಲಿ ಸಾಮರ್ಥ್ಯವನ್ನು ಹೆಚ್ಚು ಮಾಡುವುದು ಮತ್ತು ಸುಸ್ಥಿರವಾಗಿ ಇಟ್ಕೊಳ್ಳೋದು ಮತ್ತು ಜವಾಬ್ದಾರಿಯುತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಈ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು ಒಂದು. ಎರಡನೇದಾಗಿ ನೆಲ ಮತ್ತು ಜಲದ ಸಮಗ್ರ ಬಳಕೆಯನ್ನು ಈ ಒಂದು ಯೋಜನೆಯಲ್ಲಿ ಬಳಸ್ಕೊಳ್ಳೋದು. ಈ ಬಳಸ್ಕೊಂಡ ನಂತರ ಮೀನು ಉತ್ಪಾದನೆ ಮತ್ತು ಉತ್ಪಾದಕತೆ ಆಟೋಮೆಟಿಕಲಿ ಹೆಚ್ಚಾಗುವುದನ್ನು ನಾವು ಕಾಣಬಹುದು. ಮತ್ತೆ ಮೂರನೇದಾಗಿ ಮೀನು ಮಾರಾಟ, ಏನು ಮಾರ್ಕೆಟಿಂಗ್ ಚೈನ್ ಅಂತ ಏನು ಹೇಳ್ತೀವಿ, ಹಂಗೆ ಮೌಲ್ಯ ಸರಪಳಿಗಳನ್ನು ಆಧುನೀಕರಣಗೊಳಿಸುವುದು ಮತ್ತು ಅದನ್ನು ಬಲಪಡಿಸುವುದು, ಇಡುವಳಿ ನಂತರದ ನಿರ್ವಹಣೆ ಮತ್ತು ಗುಣಮಟ್ಟದ ಸುಧಾರಣೆಯನ್ನು ಮಾಡೋದು. ಮತ್ತೆ ನಾಲ್ಕನೇದಾಗಿ ಮೀನುಗಾರಿಕೆಯಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವುದು. ಪ್ರಸ್ತುತ ಸಂದರ್ಭದಲ್ಲಿ 2022 ವೇಳೆಗೆ ಸುಮಾರು ಒಂದು ಮೀನುಗಾರರು ಮತ್ತು ಮೀನು ಕೃಷಿಕರ ಆದಾಯವನ್ನು ಈಗ ಏನು ಪಡಿತಾ ಇದ್ದಾರೆ ಅದರ 2ರಷ್ಟು ಮಾಡುವಂತಹ ಒಂದು ಗುರಿಯನ್ನು ಇಟ್ಕೊಂಡಿರೋದು. ಮತ್ತೆ ಐದನೇದಾಗಿ ಕೃಷಿ GDP ಅಥವಾ ಮತ್ತು ರಫ್ತಿಗೆ ಮೀನುಗಾರಿಕೆಯಿಂದ ಬರುವಂತಹ ಕೊಡುಗೆಗಳನ್ನು ಹೆಚ್ಚು ಮಾಡೋದು. ಈಗ GDPಗೆ ನಾವು ಕಾಂಟ್ರಿಬ್ಯೂಷನ್ ಪ್ರಸ್ತುತ ಏನಿದೆ ಅಂದರೆ 1.07% ಇದೆ, ಆದರೆ ಇದನ್ನು ನಾವು ದ್ವಿಗುಣ ಮಾಡಬೇಕು ಅನ್ನೋ ಒಂದು ಕಾರ್ಯರೂಪ ಸಂಕಲ್ಪವನ್ನು ಮಾಡಿರುವುದು. ಮತ್ತೆ ಕಡೆಯದಾಗಿ ಸದೃಢ ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣ ಚೌಕಟ್ಟಿನಲ್ಲಿ ಈ ಒಂದು ಕಾರ್ಯರೂಪವನ್ನು ಮಾಡಲಿಕ್ಕೆ ಈ ಒಂದು ಗುರಿಗಳನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಇದರದ ಫಲಾನುಭವಿಗಳು ಯಾರ್ಯಾರು ಅನ್ನೋದಂದ್ರೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೀನುಗಾರರು ಆಗಿರ್ಬೋದು, ಮೀನು ಕೃಷಿಕರು, ಮೀನು ಕಾರ್ಮಿಕರು ಮತ್ತು ಮೀನು ಮಾರಾಟಗಾರರು, ಮೀನುಗಾರಿಕೆ ಅಭಿವೃದ್ಧಿ ನಿಗಮಗಳು, ಮೀನುಗಾರಿಕೆ ಕ್ಷೇತ್ರದಲ್ಲಿರುವ ಸ್ವಸಹಾಯ ಸಂಘಗಳು ಅಥವಾ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮೀನುಗಾರಿಕೆ ಸಹಕಾರ ಸಂಘಗಳು, ಸಂಸ್ಥೆಗಳು, ಮೀನುಗಾರಿಕೆ ಒಕ್ಕೂಟಗಳು, ಉದ್ಯಮಿಗಳು, ಖಾಸಗಿ ಸಂಸ್ಥೆಗಳು, ಮೀನು ಕೃಷಿಕರ ಉತ್ಪಾದಕರ ಸಂಸ್ಥೆಗಳು, ಕಂಪನಿಗಳು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ಮಹಿಳೆಯರು, ವಿಕಲಚೇತನ ವ್ಯಕ್ತಿಗಳಿಗೆ ಈ ಒಂದು ಯೋಜನೆಯಲ್ಲಿ ಅವಕಾಶಗಳು ಇರುವಂತಹದ್ದು. ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಆಡಳಿತ ಪ್ರದೇಶಗಳು ಮತ್ತು ಸರ್ಕಾರದ ಸೌಮ್ಯತೆಗೆ ಒಳಪಟ್ಟಿರುವಂಥ ಎಲ್ಲ ಸ್ಥಾನಿಕ ಸಂಸ್ಥೆಗಳು, ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿಗಳು, ಕೇಂದ್ರ ಸರ್ಕಾರ ಮತ್ತು ಅದರ ಸೌಮ್ಯತೆಗೆ ಒಳಪಟ್ಟ ಸ್ಥಾನಿಕ ಸಂಸ್ಥೆಗಳು ಈ ಒಂದು ಫಲಾನುಭವಿಗಳಾಗಿ ಬರ್ತಾರೆ. ಸರಿ, PMMSY ಆರ್ಥಿಕ ಸಹಾಯದ ಪ್ರಕಾರಗಳು? ಇದು ಈಗಾಗಲೇ ಹೇಳದಂಗೆ ಕೇಂದ್ರ ವಲಯದ ಯೋಜನೆಗಳು ಅಂದರೆ ಸೆಂಟ್ರಲ್ ಸ್ಕೀಮ್ಸ್ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ನಲ್ಲಿ 100% ಸೆಂಟ್ರಲ್ ಗೌರ್ಮೆಂಟ್ದೇ ಇರುತ್ತೆ, ಕೇಂದ್ರ ಸರ್ಕಾರದೇ ಇರುತ್ತೆ. ಯೋಜನೆಯ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ. ಮತ್ತೆ ಈ ಒಂದು ಸಂಸ್ಥೆ ಯಾವ ಮೂಲಕ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಭರಿಸುತ್ತೆ ಅನ್ನೋದಾದ್ರೆ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಸೇರಿದಂತೆ ಇತರೆ ಕೇಂದ್ರ ಸರ್ಕಾರದ ಸ್ಥಾನಿಕ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರಗಳು ಫಲಾನುಭವಿ ಆಧಾರಿತ ವೈಯಕ್ತಿಕ ಅಥವಾ ಗುಂಪು ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಘಟಕ ವೆಚ್ಚಕ್ಕೆ ಸುಮಾರು 40% ಸಾಮಾನ್ಯ ವರ್ಗಕ್ಕೆ ಹಾಗೂ 60% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಸಾಮಾನ್ಯ ವರ್ಗದ ಮಹಿಳೆಯರಿಗೂ ಸಹ 60% ಸಬ್ಸಿಡಿಯನ್ನು ಅಥವಾ ನೆರವನ್ನು ನೀಡ್ತಾ ಇದೆ. ಹಾಗೆ ಎರಡನೇದಾಗಿ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ನೋಡೋದಾದರೆ ಮೊದಲನೇದಾಗಿ ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳಿಗೆ 90% ಕೇಂದ್ರದ ಪಾಲನ್ನು ದೊರೆಯುತ್ತೆ, ಕೇವಲ 10% ರಾಜ್ಯದ ಪಾಲು ಇರುತ್ತೆ. ಆದರೆ ಇತರೆ ರಾಜ್ಯಗಳಿಗೆ, ಕರ್ನಾಟಕ ರಾಜ್ಯಕ್ಕೂ ಸೇರಿದಂತೆ 60% ಕೇಂದ್ರದ ಪಾಲು ಇರುತ್ತೆ ಮತ್ತು 40% ರಾಜ್ಯದ ಪಾಲನ್ನು ನೀಡಬೇಕಾಗುತ್ತೆ. ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಹುತೇಕ 100% ಪಾಲನ್ನು ಕೇಂದ್ರ ಸರ್ಕಾರವೇ ಭರಿಸ್ತಾ ಇದೆ. ಈ ಒಂದು ಭರಿಸುವ ಮೂಲಕ ಮೀನುಗಾರಿಕೆ ಚಟುವಟಿಕೆಗಳನ್ನು ವೃದ್ಧಿ ಮಾಡಿ ಮೀನುಗಾರಿಕೆ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಪ್ರಮುಖ ಉದ್ದೇಶ ಮತ್ತು ಗುರಿಯಾಗಿರುತ್ತೆ. ಸರಿ, ಈ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡೋದು ಹೇಗೆ? ಪ್ರಸ್ತಾವನೆ ಸಲ್ಲಿಕೆ ಅಂದ್ರೆ ಏನದು? ಅದೇ ಪ್ರಸ್ತಾವನೆಯನ್ನ ಸಲ್ಲಿಕೆ ಏನು ಮಾಡ್ಬೇಕಾದ್ರೆ ಒಂದು ಡಿ ಪಿ ಆರ್ ಅನ್ನೋದು ಒಂದು ಇರುತ್ತೆ. ಆ ಡಿ ಪಿ ಆರ್ ಗಳನ್ನ ಯಾರು ಫಲಾನುಭವಿಗಳು ಇರ್ತಾರೆ ಅವರು ಮಾಡಿಕೊಡ್ಬೇಕಾಗುತ್ತೆ. ಮೀನುಗಾರಿಕೆ ಅಭಿವೃದ್ಧಿ ಚಟುವಟಿಕೆಗಳನ್ನ ಕೈಗೊಳ್ಳುವಂತ ಎಲ್ಲ ಫಲಾನುಭವಿಗಳು ತಮ್ಮ ಸ್ವವಿವರ ಅಂದ್ರೆ ಸೆಲ್ಫ್ ಅಡ್ರೆಸ್ಡ್ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಬೇಕಾಗುತ್ತೆ. ಮತ್ತೆ ವಿಸ್ತೃತವಾದ ಒಂದು ಯೋಜನಾ ವರದಿಯನ್ನ ಡಿ ಪಿ ಆರ್ ಅಂತ ಏನ್ ಹೇಳ್ತೀವಿ ಅದನ್ನು ಸಹ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಅಧ್ಯಕ್ಷರು ಇರ್ತಾರೆ, ಈ ಡಿ ಎಲ್ ಸಿ ಅಂತ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಮೆಂಬರ್ ಸೆಕ್ರೆಟರಿಯಾಗಿ ಯೋಜನೆಯ ಮೀನುಗಾರಿಕೆ ಉಪನಿರ್ದೇಶಕರು ಇರ್ತಾರೆ, ಹಾಗೂ ಸದಸ್ಯರುಗಳಾಗಿ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳದಾಗಬಹುದು, ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಈ ಒಂದು ಕೇಂದ್ರವು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತದೆ. ಇವರು ಸಹ ಈ ಒಂದು ಡಿ ಎಲ್ ಸಿ ಮೀಟಿಂಗ್ನಲ್ಲಿ ಸದಸ್ಯರಾಗಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಮತ್ತು ಫಲಾನುಭವಿಗಳ ಆಯ್ಕೆಯಲ್ಲಿ ಸಕ್ರಿಯವಾಗಿ ಇರ್ತಾರೆ. ಸರ್, ಇದು ಈ ಪಿ ಎಂ ಎಂ ಎಸ್ ವೈ ಈ ಯೋಜನೆ ಬಗ್ಗೆ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಯಾವ ತರ ಇದೆ? ಬಹಳ ಒಂದು ಬೇಡಿಕೆ ಇದೆ ವಿಜಯಪುರದಲ್ಲಿ. ಇದಕ್ಕೂ ಮೊದಲೇ ಹೇಳಬೇಕು ಅಂದ್ರೆ ನಾನು ಒಂದು ಸ್ವಲ್ಪ ನೀರಿನ ಸಂಪತ್ತನ್ನು ನಾನು ಹೇಳಬೇಕಾಗತ್ತೆ. ವಿಜಯಪುರದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಬೃಹತ್ ಜಲಾಶಯಗಳಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಜಲಾಶಯ ಇರಬಹುದು, ಅಥವಾ ಬಸವಸಾಗರ ಅಂತ ನಾರಾಯಣಪುರದಲ್ಲಿರುವಂತ ಒಂದು ಎರಡು ಬೃಹತ್ ಜಲಾಶಯಗಳು ಈ ಒಂದು ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಹಾಗೆ 142 ಕಿಲೋಮೀಟರ್ ಅಷ್ಟು ನದಿಯ ಪಾತ್ರಗಳು ಅಥವಾ ಅರಿವಿಕೆ ಇರೋದ್ರಿಂದ ಅಲ್ಲೂ ಸಹ ಮೀನುಗಾರಿಕೆ ಇದೆ. 158 ಇಲಾಖಾ ಕೆರೆಗಳು, ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಕೆರೆಗಳು ಮೀನುಗಾರಿಕೆಗೆ ಕೆರೆಗಳೇ ಇರ್ತವೆ. ಹಾಗೆ 22 ಮೀನುಗಾರಿಕಾ ಸಹಕಾರಿ ಸಂಘಗಳು ಸಹ ಈ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇತ್ತೀಚೆಗೆ ಬಂದಂತಹ ಕೆರೆ ತುಂಬುವ ಯೋಜನೆಯಿಂದ ಅತಿ ಹೆಚ್ಚು ನೀರಿನ ಪ್ರಮಾಣ ವೃದ್ಧಿಯಾಗಿರೋದ್ರಿಂದ ಇಲ್ಲೂ ಸಹ ಮೀನುಗಾರಿಕೆಯನ್ನ ಮಾಡಲಿಕ್ಕೆ ಬಹಳ ಅವಕಾಶಗಳಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಬರದ ನಾಡು ಅಂತ ಏನ್ ಕರೆಸ್ಕೊಳ್ತಾ ಇತ್ತು ವಿಜಯಪುರ, ಇವತ್ತು ನೀರಿನ ನಾಡು ಅಥವಾ ನೀರಿನ ಪೂರಣದ ನಾಡು ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಸೊ ಆದ್ರಿಂದ ನೀರು ಎಲ್ಲಿದೆಯೋ ಅಲ್ಲಿ ಮೀನುಗಾರಿಕೆಯನ್ನು ಮಾಡಿ ಅನ್ನುವಂತ ಚೀನಿಯ ನಾಣ್ಣುಡಿಯಂತೆ ಎಲ್ಲಾ ಮೀನುಗಾರರು ಅಥವಾ ಮೀನನ್ನ ಕೃಷಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡುವವರು ನೀರು ಎಲ್ಲಿ ಇರುತ್ತೋ ಅಲ್ಲಿ ತಮ್ಮ ಒಂದು ಅಳತೆಯ ಮಿತಿಯಲ್ಲಿ ಮೀನುಗಾರಿಕೆಯನ್ನು ಮಾಡಿ ದೇಶದ ಸಂಪತ್ತನ್ನ ವೃದ್ಧಿಸಬಹುದು ಅನ್ನೋದು ನನ್ನ ಅನಿಸಿಕೆ. ಆತ್ಮೀಯ ಡಾಕ್ಟರ್ ವಿಜಯಕುಮಾರ್ ಎಸ್ ಅವರಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದೇವೆ. ಅಂದ್ರೆ ಒಂದು ಅರ್ಥದಲ್ಲಿ ಮೀನುಗಾರಿಕೆಯನ್ನು ಮಾಡೋದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿಪುಲವಾದಂತಹ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತವಾಗಿಯೂ ನೋಡಿ, ಕಾವೇರಿ ಅಂದ್ರೆ ಬರೀ ಒಂದು ಅಥವಾ ಎರಡು ಜಿಲ್ಲೆಗಳಿಗೆ ಮಾತ್ರ ನೀರು ಉಣಿಸಬಹುದು, ಆದ್ರೆ ಕೃಷ್ಣ 3 ರಾಜ್ಯಗಳನ್ನ ಮತ್ತೆ ಅದರಲ್ಲೂ ವಿಶೇಷವಾಗಿ ಬಿಜಾಪುರದಲ್ಲಿ 2 ಬೃಹತ್ ಜಲಾಶಯಗಳನ್ನು ಹೊಂದಿರುವುದು ಒಂದೇ ನದಿಗೆ ಅಂದ್ರೆ ಇದೊಂದೇ. ಸೊ ಇದು ಸುಮಾರು 5-6 ಜಿಲ್ಲೆಗಳನ್ನ ಕವರ್ ಮಾಡುತ್ತೆ. ಯಾದಗಿರಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ರಾಯಚೂರು, ಮತ್ತೆ ಅದ್ರ ಮುಂದೆ ಆಂಧ್ರಪ್ರದೇಶಕ್ಕೂ ಹೋಗುವಂತದ್ದು. ಸೊ ಇಷ್ಟೊಂದು ವಿಸ್ತಾರವಾದಂತವಾಗಿ ಹರಿಯುವಂತ ನದಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಿ ಇಲ್ಲಿ ಅಂದ್ರೆ ಈ ಒಂದು ಜಲಸಂಪನ್ಮೂಲವನ್ನು ಬಳಸಿಕೊಳ್ಳುವ ಮೂಲಕ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮೀನುಗಾರಿಕೆ ಮಹಾವಿದ್ಯಾಲಯವನ್ನ ವಿಜಯಪುರದಲ್ಲಿ ಸ್ಥಾಪನೆ ಮಾಡುವುದರ ಮೂಲಕ ಮೀನುಗಾರಿಕೆಯನ್ನು ಹೆಚ್ಚು ಉತ್ತೇಜನ ಮಾಡಲಿಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಆಲ್ಮಟ್ಟಿ ಜಲಾಶಯದಲ್ಲಿ ಏನಾದರೂ ಮಾಡಬಹುದು? ಹಾಲ್ಮಟ್ಟಿ ಜಲಾಶಯದಲ್ಲಿ ಈಗಾಗಲೇ ಸರ್ಕಾರದ ವತಿಯಿಂದ ಒಂದು ಮೀನುಮರಿ ಉತ್ಪಾದನಾ ಘಟಕವನ್ನ ಪ್ರಾರಂಭ ಮಾಡಲಿಕ್ಕೆ ಸುಮಾರು 9 ಕೋಟಿ ಹಣವನ್ನ ಅಲ್ಲಿ ಭರಿಸಿದ್ದಾರೆ ಅಂತ ಕೇಳ್ಪಟ್ಟೆ. ಇದರ ಜೊತೆಗೆ ನಮಗೆ ಈ ಕಡೆ ಅದು ಉತ್ತರ ಕರ್ನಾಟಕಕ್ಕೆ ಯಾವುದೇ ತರಹದ ಮೀನುಗಾರಿಕೆ ಚಟುವಟಿಕೆಗೆ ಸಂಬಂಧಪಟ್ಟಂತ ತರಬೇತಿ ಸಂಸ್ಥೆಗಳಿಲ್ಲ. ಆ ತರಬೇತಿ ಸಂಸ್ಥೆಗಳನ್ನು ಮಾಡಿ ಪ್ರಾತ್ಯಕ್ಷತೆಗಳನ್ನು ಮಾಡಲಿಕ್ಕೆ ಒಂದು ಸಂಶೋಧನಾ ಕೇಂದ್ರಗಳಾಗಿರಬಹುದು ಅಥವಾ ಮೀನುಗಾರಿಕೆ ಇಲಾಖೆಯಿಂದನೇ ಅದು ನಿರ್ದಿಷ್ಟವಾಗಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡುವುದಾಗಬಹುದು. ಹಾಗೂ ಇತ್ತೀಚೆಗೆ ತಾವೆಲ್ಲರೂ ನೋಡ್ತಾ ಇದ್ದಾರೆ ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ ಈ ಒಂದು ಎರಡನ್ನು ಕ್ಲಬ್ ಮಾಡಿ ನಾವು ಒಂದು ಯೋಜನೆಯನ್ನ ರೂಪಿಸಿದ ಆದ ಪಕ್ಷದಲ್ಲಿ ವಿಜಯಪುರದ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರವಾಸೋದ್ಯಮವನ್ನ ಕ್ಯಾಪ್ಚರ್ ಮಾಡಬಹುದು ಒಂದು. ಎರಡನೇದಾಗಿ ಇದರ ಜೊತೆಗೆ ಮೀನುಗಾರಿಕೆಯನ್ನು ನಾವು ಎರಡನೇ ಆಂಧ್ರವಾಗಿ ನಾವು ಪರಿವರ್ತನೆ ಮಾಡಬಹುದು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕಾರ್ಯವ್ಯಾಪ್ತಿಗೆ ಬರುವಂತಹ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ವಿಜಯಪುರದ ಮುಖ್ಯಸ್ಥರಾದ ನಾನು, ನಮ್ಮ ಸಂಸ್ಥೆಯ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ, ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಲ್ಲೂ ಮತ್ತು ಮಾಹಿತಿಯನ್ನು ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ಹಳ್ಳಿಗಳ ಮಟ್ಟದಲ್ಲಿ ನಾವು ನೀಡ್ತಾ ಇದ್ದೀವಿ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಆಕಾಶವಾಣಿಯ ಎಲ್ಲ ನನ್ನ ಕೇಳುಗರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಓಕೆ ಸರ್, ನಿಮ್ಮ ಬಿಡುವಿಲ್ಲದ ಕೆಲಸದಲ್ಲಿ ಕೂಡ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ಅದರ ಜೊತೆಗೇನೆ ವಿಜಯಪುರ ಜಿಲ್ಲೆಯಲ್ಲಿ ವಿಫಲವಾದಂತಹ ಅವಕಾಶ ಇದೆ ಮೀನುಗಾರಿಕೆ ಮಾಡೋದಕ್ಕೆ ಅನ್ನೋದನ್ನು ಕೂಡ ಹೇಳಿದ್ರಿ. ಅದಕ್ಕೆ ನಿಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಇದುವರೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ವಿಜಯಪುರ ನಗರದ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿರುವ ಡಾ ಎಸ್ ವಿಜಯಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪಾಲ್ಗೊಂಡವರು ನೇತಾಜಿ ಗಾಂಧಿ. ಇನ್ನು ಮುಂದೆ ಕೇಳಿ ಅಜೊಲ್ಲಾ ಬೇಸಾಯ ತಂತ್ರಜ್ಞಾನ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಯಾಗಿರುವ ಡಾ ಸಂತೋಷ ಶಿಂದೆ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ನಾವು ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದ್ದೀವಿ. ಇಲ್ಲಿಯ ವಿಜ್ಞಾನಿಗಳ ಜೊತೆಗೆ ಮಾತಾಡಿ ತಮ್ಮ ಕೃಷಿ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಜಾನುವಾರುಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ, ವಿಶೇಷವಾಗಿ ಜಾನುವಾರುಗಳ ಆಹಾರದ ಬಗ್ಗೆ. ಇತ್ತೀಚಿನ ದಿವಸೊಳಗ ನಾವು ನೋಡ್ತಾ ಇದ್ದೀವಿ ಅಜೊಲ್ಲಾ ಅನ್ನುವಂಥದ್ದನ್ನ ನಾವು ಉಪಯೋಗ ಮಾಡಬಹುದು ಮೇವಾಗಿ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ತಾವು ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದೀರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಮಾಡಿಕೊಳ್ಳೋಣ. ಈ ವಿಷಯವನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಈ ಕೇಂದ್ರದ ಪಶು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂದೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಶಿಂದೆ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಶಿಂದೆ ಅಂತ. ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಪಶು ವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಾನು ಇವತ್ತು ಬಹಳ ಪ್ರಮುಖ ವಿಷಯನ ನಾನು ಎಲ್ಲರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ನಾವು ಜಾನುವಾರುಗಳಲ್ಲಿ ಅಂತಂದ್ರೆ ಎಲ್ಲಾ ತರದ ದನಗಳಾಯ್ತು, ಎಮ್ಮೆ ಆಯ್ತು, ಕುರಿ ಆಯ್ತು, ಆಡಾಯ್ತು ಮತ್ತು ಕೋಳಿಗಾಯ್ತು, ಅದರಲ್ಲಿ ಪ್ರಮುಖವಾಗಿ ಖರ್ಚು ಕಂಡು ಬರೋದು ಆಹಾರದೇ ಖರ್ಚು. ಲೆಕ್ಕ ಪ್ರಕಾರ ನಾವು ಶೇಕಡಾ ತಗೊಂಡ್ರೆ ಶೇಕಡಾ 70-80% ಖರ್ಚು ಆಹಾರದೇ ಆಗಿರುತ್ತದೆ. ಸೊ ಹಾಗಾಗಿ ಹಲವಾರು ರೈತರು ಕೋಳಿ ಸಾಕಾಣಿಕೆ ಆಯ್ತು, ಆಡು ಸಾಕಾಣಿಕೆ ಮಾಡುವಾಗ ಆಹಾರದ ಕೊರತೆಯಿಂದ ಬಹಳಷ್ಟು ಜನ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಏನಪ್ಪಾ ಅಂತಂದ್ರೆ ಪರ್ಯಾಯವಾಗಿ ಮೇವನ್ನ ಯಾವ ತರ ಬೆಳೆಸಬಹುದು, ಅತಿ ಕಡಿಮೆ ಖರ್ಚಲ್ಲಿ ಯಾವ ತರ ಮೇವನ್ನ ಕೊಡಬಹುದು ಅಂತ ವಿಚಾರ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದ್ರೆ ಅಜೊಲ್ಲಾ ಅನ್ನೋದು ಬಹಳಷ್ಟು ಪ್ರಚಲಿತವಾದಂತಹ ಒಂದು ಮೇವು ಮತ್ತು ಅತಿ ಜಾಸ್ತಿ ಪೌಷ್ಟಿಕಾಂಶವು ಇರತಕ್ಕಂತ ಮೇವು ಅಂತ ಆಲ್ರೆಡಿ ಇದನ್ನ ವೈಜ್ಞಾನಿಕವಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಬಹಳಷ್ಟು ರೈತರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಅಜೊಲ್ಲಾ ಒಂದು ಫರ್ನ್ ಜಾತಿಗೆ ಸೇರಿದಂತ ಒಂದು ಮೇವು. ಆಮೇಲೆ ಈ ಅಜೊಲ್ಲಾ ನಾನು ಕೇವಲ 15 ದಿವಸಗಳಲ್ಲಿ ನಾವು ಬೆಳೆಸಿ ದನಗಳಿಗೆ, ಕುರಿ ಆಡುಗಳಿಗೆ ಮತ್ತು ಆಡುಗಳಿಗೆ ಇದನ್ನ ತಿನ್ನಿಸಬಹುದು. ಸೊ ಪ್ರಮುಖವಾಗಿ ಈ ಅಜೊಲ್ಲಾ ಒಂದು ನೀರಿನ ಮೇಲೆ ತೇಲಾಡುವ ಒಂದು ಮೇವು ಅಂತ ಹೇಳಬಹುದು. ನಾವು ನಮ್ಮ ಜವಾರಿ ಭಾಷೆಯಲ್ಲಿ ತಗೊಂಡ್ರೆ ನಾವು ಪಾಚಿ ಯಾವ ತರ ಅಂತ ಕರಿತೀವಲ್ಲ, ಅದೇ ಪಾಚಿ ತರ ಇದು. ಬಟ್ ಆದರೆ ಇದು ಒಂದು ಚೌಕಾಕಾರದಲ್ಲಿ ಒಂದು ಬೆಳೆದು ಅದರ ಬೇರು ಕೆಳಗಡೆ ನೀರಿನ ಜೊತೆ ಇರುತ್ತೆ. ನಂತರ ಅದು 15 ದಿವಸ ನಂತರ ನಾವು ಅದನ್ನ ಮೇವಾಗಿ ಅದನ್ನ ದನ ಮತ್ತು ಕುರಿ ಆಡುಗಳಿಗೆ ತಿನ್ನಿಸಬಹುದು. ಈಗ ಈ ಅಜೊಲ್ಲಾನ ತಗೊಂಡ್ರೆ ಇದರಲ್ಲಿ ಹಲವಾರು ವೆರೈಟೀಸ್ ಇದಾವೆ. ಸೊ ಈಗ ಇಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿ ಯೂಸ್ ಮಾಡ್ತಿರೋದು ಒಂದು ಅಜೊಲ್ಲಾ ಪಿನಾಟ ಅಂತ ಒಂದು ವೆರೈಟಿ ಇದೆ. ಇದು ಎಲ್ಲಾ ಕಡೆ ಸಿಗುತ್ತೆ. ಆಮೇಲೆ ಪ್ರಮುಖವಾಗಿ ಎಲ್ಲೆಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ್ದು ಅದಕ್ಕೆ ಅದರ ಸಂಬಂಧಪಟ್ಟಂತ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದು ದೊರೆಯುತ್ತೆ. ಅದನ್ನ ರೈತರು ತೆಗೆದುಕೊಂಡು ಅದನ್ನ ಬೆಳೆಸಬಹುದು. ಈಗ ಅಜೊಲ್ಲಾ ಬಳಕೆಯಿಂದ ಏನೇನು ಸವಲತ್ತು ಆಗುತ್ತೆ ಅಥವಾ ಅದ್ರದ್ದು ಏನ್ ಮಹತ್ವ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಎಲ್ಲಾ ತರದ ಮೇವನ್ನ ಕಂಪೇರ್ ಮಾಡಿದಾಗ ಈ ಅಜೊಲ್ಲಾದಲ್ಲಿ ಅತಿ ಹೆಚ್ಚು ಸಾರಜನಕ ಅಥವಾ ಸಸಾರಜನಕ ಇರುತ್ತಂತ ಹೇಳ್ತಾರೆ. ಸುಮಾರು 20-25% ಅಷ್ಟು ಇದರಲ್ಲಿ ಸಸಾರಜನಕ ಇರುತ್ತೆ. ಈ ತರದ

ಅದಕ್ಕಾರಳಕುವರು ಅದಕ್ಕಾರಂಜುವರು ಅದಕ್ಕಾರಳಕುವರು ಅದಕ್ಕಾರಳಕುವರು ಅದಕ್ಕಾರಳಕುವರು ನಾಳೆ ಬಬ್ಬುದು ನಮ ಹಿಂದೆ ಬರಲಿ ನಾಳೆ ಬಬ್ಬುದು ನಮ ಹಿಂದೆ ಬರಲಿ ಹಿಂದೆ ಬಬ್ಬುದು ನಮಗೀಗಲೇ ಬರಲಿ ಹಿಂದೆ ಬಬ್ಬುದು ನಮಗೀಗಲೇ ಬರಲಿ ನಾಳೆ ಬಬ್ಬುದು ನಮ ಹಿಂದೆ ಬರಲಿ ಯಾದಶ ಮರಣಂ ಧ್ರುವಂ ಎಂಬ ಯಾದಶ ಮರಣಂ ಧ್ರುವಂ ಎಂಬ ಧ್ರುವಂ ಎಂಬ ಕೂಡಲ ಸಂಗಮ ದೇವ ಭರತ ಪರಗ